12,000 ರಿಂದ 15,000 ರೂಪಾಯಿ. ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 2,850 ರಿಂದ 3,000 ರೂಪಾಯಿ. ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 2,950 ರಿಂದ 3,200 ರೂಪಾಯಿ. ಆಮದು ಭತ್ತ ಕ್ವಿಂಟಾಲ್ಗೆ 2,200 ರಿಂದ 2,450 ರೂಪಾಯಿ. ಕಾಳುಮೆಣಸು ಕ್ವಿಂಟಾಲ್ಗೆ 38,000 ರಿಂದ 49,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ವಿದ್ಯಾಭೂಷಣರು ಹಾಡಿರುವ ಪುರಂದರದಾಸರ ಕೀರ್ತನೆಯನ್ನು ಕೇಳೋಣ. ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಮೃಗವರ ಪಿನಾಕದನು ಕರ ಗಂಗಾ ಶಿರ ಗಜ ಚರ್ಮ ಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಆನಂದದಿಂದ ಮೂರ್ ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿವಾಗನಾನಂದದಿಂದ ಮೂರ್ ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನಿನಗೆ ನಮೋ ನಮೋ. ಬಾಲಮೃಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರನು ನೀನೇ. ಬಾಲಮೃಕಂಡ ಜನ ಕಾಲನು ಗೆಳೆವಾಗ ಪಾಲಿಸಿದವನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷವ ಬೇಡೋ ದಿಗಂಬರ ನೀನೇ. ಕಾಲಕೋಟವನು ಪಾನ ಮಾಡಿದ ನೀಲಕಂಠನು ನೀನೇ. ಜಲ ಮಾಡಿದ ಗೋ ಬನು ನೀನೇ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ದಕ್ಷಿಣ ಕಾವೇರಿ ತೀರ ಕುಂಭ ಪುರವಾಸನು ನೀನೇ ಕೊರಳೊಳು